ಶ್ರೀ ಸಿದ್ದೇಶ್ವರ ದೇವಸ್ಥಾನ ಯಾತ್ರಾ ಸಮಿತಿಯು ಆಯೋಜಿಸಿರುವ ಕೃಷಿ ವಸ್ತು ಪ್ರದರ್ಶನವನ್ನು 21ರಿಂದ 25ನೇ ಡಿಸೆಂಬರ್ 2024ರವರೆಗೆ ಆಯೋಜಿಸಲಾಗಿದೆ. ಇದರಲ್ಲಿ 300 ವಿದೇಶ ಕಂಪನಿಗಳ ಸಹಭಾಗ, ಜಾನಗಳು ಪ್ರದರ್ಶನ, ಪುಷ್ಪ ಪ್ರದರ್ಶನ, ಕೃಷಿ ವ್ಯವಸಾಯ ಸಲುವಾಗಿ ಪ್ರತಿಷ್ಠಿತ ಕಂಪನಿಗಳ ಯಂತ್ರ ಉಪಕರಣಗಳು, ಔಷಧಿಗಳು, ರಸಗೊಬ್ಬರಗಳು ಮತ್ತು ಉಪಕರಣಗಳು ಖರೀದಿಸಲು ಸುವರ್ಣ ಅವಕಾಶ, ಕೃಷಿ ಇಲಾಖೆ ಮತ್ತು ವೇದ ಮಂಡಳಿಗಳ ವಿಶೇಷ ದಾಲನಗಳು, ಮಹಾರಾಷ್ಟ್ರ ಸರ್ಕಾರದ ಕೃಷಿ ಇಲಾಖೆ ಆತ್ಮ, ಜಿಲ್ಲಾ ಪರಿಷತ್ ಸೋಲಾಪುರದ ವಿಶೇಷ ಸಹಭಾಗಿತ್ವದೊಂದಿಗೆ 54ನೇ ರಾಜಮಂಟದ ಶ್ರೀ ಸಿದ್ದೇಶ್ವರ ಕೃಷಿ ಮತ್ತು ಜಾನುವಾರ ಪ್ರದರ್ಶನ 2024 ಹೋಮ್ ಮೈದಾನ ಸೋಲಾಪುರ. ಎಲ್ಲರಿಗೂ ಉಚಿತ ಪ್ರವೇಶ ಇದ್ದಿದೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆತ್ಮೀಯ ರೈತ ಬಾಂಧವರೇ, ಇದೇ December 21, 22, 23 ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮೇಳ 2024 ಈ ಕುರಿತು ಉಪಕುಲಪತಿಗಳಿಂದ ಸಂದೇಶ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಷ್ಣುವರ್ಧನ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೋಟಗಾರಿಕಾ ಮೇಳವನ್ನು December 21, 22, 23 ದಿನಾಂಕದಂದು ನಮ್ಮ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ನವನಗರದಲ್ಲಿರುವ ಮುಖ್ಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಒಂದು ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ನಮ್ಮ ತೋಟಗಾರಿಕೆ ಮೇಳವನ್ನು ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಸಂಬಂಧಿತ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಭಾಗಿತ್ವದಲ್ಲಿ ಹಾಗೂ ಇತರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮೇಳವನ್ನು ನಾವು ಮುಖ್ಯವಾಗಿ ಏನಕ್ಕೆ ಹಮ್ಮಿಕೊಳ್ತೀವಿ ಪ್ರತಿ ವರ್ಷ ಅಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ವಿವಿಧ ತೋಟಗಾರಿಕಾ ಬೆಳೆಗಳ ತಳಿಗಳನ್ನು, ಹೊಸ ಹೊಸ ತಾಂತ್ರಿಕತೆಗಳನ್ನು ರೈತರಿಗೆ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಅವರಿಗೆ ಮಂದಟ್ಟು ಮಾಡಿಕೊಡ್ಲಿಕ್ಕೋಸ್ಕರ ನಾವು ಈ ಒಂದು ತೋಟಗಾರಿಕಾ ಮೇಳವನ್ನು ನಾವು ಹಮ್ಮಿಕೊಳ್ತೀವಿ. ಈ ಮೇಳದಲ್ಲಿ ವಿಶೇಷತೆಗಳು ಏನಂದರೆ, ನಮ್ಮಲ್ಲಿ ಈಗ ನಮ್ಮ ತಳಿಗಳು ಹಾಗೂ ಇತರ ವಿಶ್ವವಿದ್ಯಾಲಯಗಳ ಅಥವಾ ಸಂಶೋಧನಾ ಕೇಂದ್ರಗಳ ಅಥವಾ ಪ್ರೈವೇಟ್ ಕಂಪನಿಗಳ ಈ ಹೊಸ ತಳಿಗಳು ಅಂದರೆ ಈ ಭಾಗಕ್ಕೆ ಸೂಕ್ತವಾದಂಥ ಹೂವಿನ ಬೆಳೆಗಳ ತಳಿಗಳು, ತರಕಾರಿ ಬೆಳೆಗಳ ತಳಿಗಳು ಹಾಗೂ ಸಾಂಬಾರ ಮತ್ತು ಸುಗಂಧ ದ್ರವ್ಯ ಬೆಳೆಗಳು, ನಡುತೋಪಿನ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನು ಸಹ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನಾವು ಪೌಷ್ಟಿಕ ಕೈತೋಟದ ಮಾದರಿಗಳನ್ನು ಸಹ ನಾವಿಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿದ್ದೀವಿ. ಇಲ್ಲಿ ಮತ್ತೆ ವಿಶೇಷಗಳು ಏನೆಂದರೆ, ಪೌಷ್ಟಿಕತೆಗಾಗಿ ತೋಟಗಾರಿಕಾ ಬೆಳೆಗಳು ಎಂಬ ಧ್ಯೇಯದೊಂದಿಗೆ ಇಲ್ಲಿ ನಿಖರ ಬೇಸಾಯದ ಪ್ರಾತ್ಯಕ್ಷಿಕೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ಡ್ರೋನನ್ನು ನಾವು ತೋಟಗಾರಿಕೆಯಲ್ಲಿ ಯಾವ ರೀತಿ ಬಳಸ್ಬೋದು ಎಂಬುದರ ಬಗ್ಗೆ ಪ್ರಾತ್ಯಕ್ಷಿಕೆ, ಮತ್ತು ಕೃಷಿ ಉತ್ಪನ್ನಗಳನ್ನು ನಾವು ರೈತರು ಉತ್ಪಾದನೆ ಮಾಡಿದ ನಂತರ ಅದಕ್ಕೆ ಮೌಲ್ಯವರ್ಧನೆ ಯಾವ ರೀತಿ ಮಾಡಬಹುದು ಎಂಬುದರ ಬಗ್ಗೆ ಪ್ರಾತ್ಯಕ್ಷಿಕೆ, ಮತ್ತು ಅದರ ಉತ್ಪಾದನೆಗಳನ್ನು ನಾವು, ಮತ್ತು ಜೊತೆಗೆ ಕೃಷಿಯಲ್ಲಿ ಡಿಜಿಟಲ್ ಆಪ್ಗಳನ್ನು ಯಾವ ರೀತಿ ಬಳಸಬಹುದು ಎಂಬುದರ ಬಗ್ಗೆ ಸಹ ಮಾಹಿತಿಯನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ನುರಿತ ವಿಜ್ಞಾನಿಗಳಿಂದ ಹಾಗೂ ಅನುಭವಿ ರೈತರಿಂದ ತಾಂತ್ರಿಕ ಗೋಷ್ಠಿಗಳನ್ನು ಸಹ ನಾವಿಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಮತ್ತು ತಾಂತ್ರಿಕ ಸಹಾಯ ಕೇಂದ್ರ ನಮ್ಮ ವಿಜ್ಞಾನಿಗಳಿಗೆ ನೇರವಾಗಿ ವಿಜ್ಞಾನಿಗಳ ಜೊತೆ ಸಂದರ್ಶನ ಮಾಡಲು ಸಹ ನಾವು ಸಲಹಾ ಕೇಂದ್ರಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಮತ್ತು ನಮ್ಮ ವಿಶ್ವವಿದ್ಯಾಲಯ ರಾಜ್ಯದ 24 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇರುತ್ತದೆ. ನಮ್ಮ ರೈತರುಗಳಿಗೆ ಪ್ರೋತ್ಸಾಹಿಸಲು ಈ ಪ್ರಗತಿಪರ ರೈತರು, ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಗತಿಪರ ರೈತರುಗಳನ್ನು ನಾವು ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಆಯ್ಕೆಯನ್ನು ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಮತ್ತು ಈ ರೈತರಿಂದ ಅವರ ಅನುಭವಗಳನ್ನು ಸಹ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆಯವ್ರ ಜೊತೆ ಹಂಚಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಈ ತೋಟಗಾರಿಕಾ ಮೇಳದಲ್ಲಿ ರಾಜ್ಯದ ಇತರ ಜಿಲ್ಲೆಗಳಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ರೈತ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬರುವ ನಿರೀಕ್ಷೆ ಇದೆ. ಈ ವರ್ಷ ಹೆಚ್ಚಿನ ಪ್ರಾತ್ಯಕ್ಷತೆಗಳನ್ನ, ಹೊಸ ಹೊಸ ತಳಿಗಳನ್ನ ನಾವು ಪ್ರಾತ್ಯಕ್ಷತೆ ಮಾಡಿದೀವಿ. ಅದರಿಂದ ಎಲ್ಲಾ ರೈತ ಬಾಂಧವರು ಬಂದು ತೋಟಗಾರಿಕೆ ಮೇಳದ ಪ್ರಯೋಜನವನ್ನ ಪಡಿಬೇಕು ಅಂತೇಳಿ, ಹಾಗೂ ಆ ಇತರ ತೋಟಗಾರಿಕಾ ಆಸಕ್ತರು ಸಹ ಬಂದು ಇಲ್ಲಿ 200ಕ್ಕೂ ಹೆಚ್ಚಿನ ಮಳಿಗೆಗಳು, ಪ್ರೈವೇಟ್ ಕಂಪನಿಯ ಮಳಿಗೆಗಳು, ಅವರವರ ಒಂದು ಕಂಪನಿಗಳ ಕೃಷಿ ಉಪಕರಣಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಸಸಿಗಳಾಗಿರ್ಬೋದು, ರೈತರಿಗೆ ಬೇಕಾದಂತಹ ಪರಿಕರಗಳನ್ನ ಅವರ ಮಳಿಗೆಗಳಲ್ಲಿ ಮಾರಾಟವನ್ನು ಮತ್ತು ಪ್ರದರ್ಶನವನ್ನು ಮಾಡಿರ್ತಾರೆ. ಅದರಿಂದ ಇದರ ಪ್ರಯೋಜನವನ್ನು ಸಹ ರೈತ ಬಾಂಧವರು ಪಡ್ಕೋಬಹುದು. ಈ ಒಂದು ಎಲ್ಲ ಪ್ರಯೋಜನವನ್ನ ಪಡೆದು ನಾವು ಈ ಒಂದು ತೋಟಗಾರಿಕೆಯನ್ನ ನಾವು ಪ್ರಮುಖವಾಗಿ ಆಹಾರ, ಆರೋಗ್ಯ, ಆದಾಯ ಇವು ಮೂರು ಇದ್ದಾಗ ರೈತರು ಸುಸ್ಥಿರವಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಒಂದು ಆಹಾರ, ಆರೋಗ್ಯ, ಆದಾಯಕ್ಕಾಗಿ ತೋಟಗಾರಿಕೆ ಎನ್ನುವ ದೃಷ್ಟಿ